ಬೆಳಗಾವಿಯಲ್ಲಿ ಇಂದು ಸಚಿವ ಸಂಪುಟ ಸಭೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸುವ ಕುರಿತಂತೆ ಚರ್ಚೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದುಗೊಳಿಸಿದ ಹೈಕೋರ್ಟ್. ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಅಸಂವಿಧಾನಿಕ, ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು, ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿವಿ ಗುಂಡಪ್ಪನವರು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಿಂದ ಮಹಿಳಾ ಸಬಲೀಕರಣ, ಈ ವಿಷಯದ ಕುರಿತಂತೆ ಡಾಕ್ಟರ್ ಎನ್ ಚೇತನ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಘಟಕರಿಂದ ಭಜನೆ ಪದ ಆಲಿಸುವಿರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಮೀನುಗಾರಿಕೆಯಿಂದ ಮಹಿಳಾ ಸಬಲೀಕರಣ, ಈ ವಿಷಯದ ಕುರಿತಂತೆ ಡಾಕ್ಟರ್ ಎನ್ ಚೇತನ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ನಡೆಸಲಿದ್ದಾರೆ, ಕೇಳಿ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಒಳನಾಡು ಮೀನುಗಾರಿಕೆಯಲ್ಲಿ ಮಹಿಳೆಯರ ಸಬಲೀಕರಣ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಯಶಸ್ಸು ಗಳಿಸಿರುವ ಅನೇಕ ಸಹೋದರಿಯರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತು ಮೀನು ಕೃಷಿಯ ಮಾಡೋದ್ರಿಂದ ಸಾಕಷ್ಟು ಆದಾಯ ಗಳಿಸ್ಕೊಂಡವರನ್ನು ನಾವು ಅಲ್ಲಿ ಇಲ್ಲಿ ನೋಡ್ತಿರ್ತೇವೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಮೀನುಗಾರಿಕಾ ಪರಿಣತರು, ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ, ಇವತ್ತು ನಮ್ಮ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದ ದಾಪುಗಾಲು ಹೆಜ್ಜೆ ಇಡುತ್ತಾ ದೇಶದ ಹಣಕಾಸಿನ ಆದಾಯ ದ್ವಿಗುಣಗೊಳ್ಳುವುದರಲ್ಲಿ ಅವ್ರದ್ದು ಕೊಡುಗೆನೂ ಇದೆ. ಹಾಗೆ ಸ್ವಂತ ಉದ್ಯೋಗ, ಕೃಷಿಯ ಜೊತೆಗೆ ಉಪಕಸಬು, ಈ ತರ ಮೀನುಗಾರಿಕೆ ಉತ್ಪಾದನೆಯಲ್ಲೂ ಕೂಡ ಅವರು ಇವತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ಚೇತನ್ ಅವರೇ. ಈಗ ಮೊದಲೇದಾಗಿ ಮಹಿಳೆಯರ ಪಾತ್ರ ಏನಿದೆ ಮೀನುಗಾರಿಕೆಯಲ್ಲಿ ಅದು ಪ್ರಮುಖವಾಗಿದೆ. ನಮ್ಮ ಒಳನಾಡು ಪ್ರದೇಶದಲ್ಲಿ ಅದು ಕಡಿಮೆ ಕಾಣಬಹುದು, ಆದರೆ ಕರಾವಳಿ ಭಾಗದಲ್ಲಿ ನೀವು ಅದನ್ನು ಹೆಚ್ಚಾಗಿ ನೋಡಿದರೆ ಗಂಡು ಮಕ್ಕಳು ಬರೀ ಮೀನನ್ನು ಹಿಡಿದು ತೊಗೊಂಬಂದು ದಡಕ್ಕೆ ಹಾಕುವ ಕೆಲಸ ಮಾಡಿದರೆ ಅದರ ಮುಂದಿನ ಕಾರ್ಯ ಏನಿದೆ, ಮೀನಿನ ಮಾರುಕಟ್ಟೆ ಮಾಡೋದಾಗಿರ್ಬೋದು ಅಥವಾ ಮೀನಿನ ಬೇರೆ ಬೇರೆ ಜಾತಿಗಳ ಇದರಲ್ಲಿ ಅದನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಹಾಗೆ ಮೀನುಗಳಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡೋದಾಗಿರ್ಬೋದು, ಹಿಡಿದಿದ್ದಂಗೆ ಜಾಗ್ರತೆ ವಹಿಸೋದಿರ್ಬೋದು, ಎಲ್ಲವನ್ನೂ ಮಾಡುವಂಥದ್ದು ಮಹಿಳೆಯರೇ. ಹಾಗೆ ಈಗ ಒಳನಾಡು ಪ್ರದೇಶದಲ್ಲಿ ಕೂಡ ನೀವು ನೋಡೋದಾದರೆ ಹೆಚ್ಚಾಗಿ ಹೆಣ್ಣುಮಕ್ಕಳೇ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕಾಣಬರುವಂಥದ್ದು. ಅದು ತಾಜಾ ಮೀನಾಗಿರ್ಬೋದು ಅಥವಾ ಒಣ ಮೀನಾಗಿರ್ಬೋದು. ಒಣ ಮೀನಲ್ಲಿ 99% ಮಾರುಕಟ್ಟೆ ಪ್ರದೇಶಗಳಲ್ಲಿ ಸಿಗುವಂಥದ್ದು ಮಹಿಳೆಯರೇ. ಯಾಕಂದರೆ ಅವರು ಆ ಒಂದು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಅದನ್ನು ನಮ್ಮ ಏನು ಅದನ್ನು ಮೀನನ್ನು ತಿನ್ನುವಂಥ ಇರ್ತಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನೀಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮಹಿಳೆಯರು ಮೀನುಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಥರದ ಸಂಶಯವಿಲ್ಲ. ಕೆಲವು ವರ್ಷಗಳಿಂದ ನಾವು ಬೇರೆ ಬೇರೆ ಹಂತದ ಕ್ರಾಂತಿಗಳನ್ನು ನಾವು ಸಾಧಿಸಿದ್ದೇವೆ. ಹಸಿರು ಕ್ರಾಂತಿ ಆಯಿತು, ಮತ್ತೆ ಬಿಳಿಯ ಕ್ರಾಂತಿ ಆಯಿತು, ನೀಲಿ ಕ್ರಾಂತಿ ನಮ್ದು ಈಗ ಈ ಮೀನುಗಾರಿಕಾ ಉತ್ಪಾದನೆ ಕೂಡ ಆಗಿದೆ. ಈ ಮೀನುಗಾರಿಕಾ ನೀಲಿ ಕ್ರಾಂತಿಯಲ್ಲಿ ಯಾವ್ಯಾವ್ದು ಒಂದು ಬದಲಾವಣೆ ತಂದ್ರು ನಮ್ಮ ಮಹಿಳೆಯರು? ಮಹಿಳೆಯರು ಮುಖ್ಯವಾಗಿ ನಮಗೆ ನೀಲಿ ಕ್ರಾಂತಿಯಲ್ಲಿ ಆದದ್ದೇ ಒಂದು ಬದಲಾವಣೆ ಅಂತಂದ್ರೆ ಮೀನಿನ ಮರಿಗಳ ಉತ್ಪಾದನೆ ಮತ್ತು ಪಾಲನೆ. ಇದು ಗೆಂಡೆ ಮೀನು ಮರಿಗಳನ್ನ ಸರಿಯಾದ ತಂತ್ರಜ್ಞಾನ ಬಳಸಿ ಅದನ್ನ ಸಂತಾನೋತ್ಪತ್ತಿಯಲ್ಲಿ ಅದನ್ನ ಹೆಚ್ಚಿನ ಮರಿಗಳನ್ನು ಉತ್ಪಾದನೆ ಮಾಡಿ ನಮಗೆ ಬೇಕಾಗಿರುವಂತಹ ತಳಿಗಳಿಂದ ಅದನ್ನು ಪಡೆದ ನಂತರ ಅದನ್ನ ಸಾಕಾಣಿಕೆ ಮಾಡಿ ರೈತರಿಗೆ ವಿತರಣೆ ಮಾಡುವಂತಹ ದೊಡ್ಡ ಕಾರ್ಯ ಏನಿದೆ ನೀಲಿ ಕ್ರಾಂತಿಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿ ಉಳಿದಿದೆ. ಯಾಕಂದ್ರೆ ನೀಲಿ ಕ್ರಾಂತಿ ಶುರುವಾಗಿದ್ದೆ ನಮ್ಮ ಗೆಂಡೆ ಮೀನು ಮರಿಗಳ ಉತ್ಪಾದನೆ ಆದಾಗ. ಆ ಉತ್ಪಾದನೆ ಆದಂತಹ ಮರಿಗಳನ್ನ ಪಾಲನೆ ಮಾಡಿ ಅದನ್ನ ರೈತರಿಗೆ ನೀಡುವಂತಹ ಕಾರ್ಯಗಳನ್ನ ಮಾಡಿದ್ರು. ಇದರಲ್ಲಿ ಹೆಚ್ಚಾಗಿ ಮಹಿಳೆಯರು ಪಾಲನೆಯ ಒಂದು ಕಾರ್ಯವನ್ನ ಸಶಕ್ತವಾಗಿ ಮಾಡಿದ್ರು. ಅದರೊಂದಿಗೆ ಈಗಲೂ ಕೂಡ ಮಹಿಳೆಯರು ಮೀನು ಮರಿ ಪಾಲನೆ ಹಾಗೂ ಮೀನು ಮರಿ ಉತ್ಪಾದನೆ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ತೊಡಕೊಂಡಿದ್ದಾರೆ. ಇದರಿಂದ ಹೆಚ್ಚಿನ ಆದಾಯವನ್ನು ಕೂಡ ಬರೀತಾ ಇದ್ದಾರೆ, ಅದರ ಜೊತೆಗೆ ಸ್ವಾವಲಂಬಿ ಜೀವನವನ್ನು ಕೂಡ ಅವರು ಮಾಡಿಕೊಂಡಿರೋದು ಮಹಿಳೆಯರು ಇದರಲ್ಲಿ ಗಮನಾರ್ಹದ ವಿಷಯ ಆಗಿದೆ. ಅಂದ್ರೆ ಮೀನು ಮರಿ ಉತ್ಪಾದನೆ ಮೊದಲೇ ಇರಲಿಲ್ಲ, ಮೊದಲು ಕಡಿಮೆ ಇತ್ತು. ಆದ್ರೆ ಆ ತಂತ್ರಜ್ಞಾನ ಬೆಳೆಸಿದ ನಂತರ ನೀಲಿ ಕ್ರಾಂತಿಗೆ ಅದು ಕಾರಣವಾಯಿತು. ಅಂದ್ರೆ ನಮಗೆ ಬೇಕಾಗಿರುವಂತಹ ಉತ್ತಮ ತಳಿಗಳನ್ನು ನಾವು ಸಂತಾನೋತ್ಪತ್ತಿಯಲ್ಲಿ ಮರಿಗಳನ್ನು ಉತ್ಪಾದನೆ ಮಾಡಿ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಆ ಹೆಣ್ಣುಮಕ್ಕಳು ಆ ಮರಿ ಪಾಲನೆಗಳನ್ನು ಮಾಡಲಿಕ್ಕೆ ಮುಂದೆ ನಿಂತು ಅದನ್ನು ಮಾಡಿ ಇವತ್ತು ಹಲವಾರು ಜಾಗಗಳಲ್ಲಿ ಹೆಣ್ಣುಮಕ್ಕಳೇ ಮೀನು ಸಾಕಾಣಿಕೆಯನ್ನು ಮಾಡ್ತಾರೆ, ಪಾಲನೆಯನ್ನು ಮಾಡ್ತಾರೆ, ಅದರ ಜೊತೆಗೆ ಮೀನಿನ ಮಾರುಕಟ್ಟೆಯನ್ನು ಕೂಡ ಅವರೇ ಮಾಡ್ತಾರೆ. ಅಂದರೆ ಈ ಒಂದು ನೀಲಿ ಕ್ರಾಂತಿ ಆದಮೇಲೆ ಈ ಒಂದು ರೈತರ ಆದಾಯ ದ್ವಿಗುಣಗೊಳ್ಳೋದ್ರಲ್ಲೂ ಈ ನಮ್ಮ ಮಹಿಳೆಯರ ಪಾತ್ರ ತುಂಬಾ ಆಯ್ತು. ತುಂಬಾ ಇದೆ ಅಂದ್ರೆ ಮೊದ್ಲಕ್ಕಿಂತ ದ್ವಿಗುಣದಲ್ಲಿ ದ್ವಿಗುಣ ಆಯ್ತು. ಹೌದೌದು, ಹೌದಲ್ಲ. ಈಗ ಒಂದು 100 ರೂಪಾಯಿ ಬರ್ತದ ಅಂದ್ರೆ ಅದು 100ಕ್ಕೆ ಈಗ 400 ರೂಪಾಯಿ ಆಯ್ತು. ಹೌದು, ಈಗ ಅದಕ್ಕೆ ಪೂರಕವಾಗಿ ನೀವು ನೋಡಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿ ಹೆಣ್ಣು ಮಕ್ಕಳು ಮತ್ತಷ್ಟು ಈ ರೀತಿಯಲ್ಲಿ ಮೀನುಗಾರಿಕೆಯಲ್ಲಿ ತೊಡಕೋಬಹುದು, ಅವರಿಗೆ ಇದೊಂದು ಸ್ವಾವಲಂಬಿ ಜೀವನ ಕಟ್ಕೊಳ್ಳಿಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಅವರು ಒಂದು ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 60%ರಷ್ಟು ಸಬ್ಸಿಡಿಯನ್ನು ನೀಡಲಿಕ್ಕೆ ಶುರು ಮಾಡಿದರು. ಇದು ಕಳೆದ 4-5 ವರ್ಷಗಳಿಂದ ನಡೆದ ನಂತರ ಈಗ ನಮ್ಮಲ್ಲಿ ಮೀನುಗಾರಿಕೆಯ ಉತ್ಪಾದನೆ ಕೂಡ ಹೆಚ್ಚಾಗಿದೆ, ಅದರ ಜೊತೆಗೆ ಮೀನುಗಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದ್ರೆ ನಮ್ಮ ಮಹಿಳೆಯರಿಗೆ ಒಂದು ಈ ಒಂದು ಮತ್ಸ್ಯ ಸಂಪದ ಯೋಜನೆ ತುಂಬಾ ವರದಾನ ಆಯ್ತು. ಅದು ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರತಿಯೊಬ್ಬ ಮೀನು ಕೃಷಿಕರಿಗೂ ಅದು ವರದಾನನೇ. ಯಾಕಂದ್ರೆ ಎಲ್ಲಾ ರೀತಿಯಾಗಿ ಆರ್ಥಿಕವಾಗಿ ನಿಮಗೆ ಬೇಕಾಗಿರುವಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದೆ, ಹಾಗೆ ಅದಕ್ಕೆ ನಿಮಗೆ ಬೇಕಾಗಿರೋ ತಾಂತ್ರಿಕತೆಗಳು ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಮಾಹಿತಿಯನ್ನ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವೆಲ್ಲವೂ ಪೂರಕವಾಗಿ ನಡೆದು ಎಲ್ಲವೂ ಕೈ ಹಿಡಿದು ನಡೀತಿದ್ದಾಗ ಒಬ್ಬ ರೈತರು ಅದು ಹೆಣ್ಣುಮಕ್ಕಳಾಗಲಿ ಅವರು ಮುಂದೆ ಬಂದು ನಿಂತು ತಮ್ಮ ಸ್ವಾವಲಂಬಿ ಜೀವನ ಕಟ್ಕೊಳ್ಳಿಕ್ಕೆ ಬಹಳ ಮುಖ್ಯ ಆಗಿದೆ. ಅಂದ್ರೆ ಇಷ್ಟು ದಿನಗಳ ಹಿಂದೆ ಅಂದ್ರೆ ಒಂದು ಈಗ ಒಂದು 10-15 ವರ್ಷಗಳ ಹಿಂದೆ ಈ ತರ ಒಂಥರ ಉತ್ಸಾಹದಾಯಕವಾಗಿ ಅವರು ಮುನ್ನುಗ್ತಾ ಇರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ. ಅಂದ್ರೆ ಸಾಂಪ್ರದಾಯಿಕ ವಿಷಯಗಳಾಗಿರ್ಬೋದು, ಅದರ ಜೊತೆಗೆ ಹಿಂಜರಿಕೆ, ಇಷ್ಟು ಸಾಕಪ್ಪ ಮುಂದೆ ಬೇಡ ಅಂತ ಆ ತರ ಒಂದು, ಮತ್ತೆ ಮಾಹಿತಿ ಕೊರತೆ, ಹೆಚ್ಚು ಅವರಿಗೆ ಮಾಹಿತಿ ಸಿಗ್ತಿರ್ಲಿಲ್ಲ. ಈಗ ಮಾಹಿತಿಯ ಲಭ್ಯತೆ ಜಾಸ್ತಿ ಆಗಿದೆ, ಅದರ ಜೊತೆಗೆ ಹೆಣ್ಣುಮಕ್ಕಳು ನಾವು ಕೂಡ ಗಂಡಸರ ಜೊತೆಗೆ ಅವರ ಸರಿ ಸಮಾನವಾಗಿ ನಾವು ಕೂಡ ಈ ಒಂದು ಸಂಸಾರವನ್ನ ನಡೆಸ್ತೇವೆ, ಅದರ ಜೊತೆಗೆ ಸ್ವಾವಲಂಬಿ ಜೀವನವನ್ನು ನಾವು ಕಟ್ಟಿಕೊಳ್ತೇವೆ ಅನ್ನೋ ಧೈರ್ಯ ಏನಿದೆ ಅದು ಇವತ್ತು ಮೀನುಗಾರಿಕೆಯಲ್ಲಿ ಈ ಒಂದು ಬದಲಾವಣೆಗೆ ಮಹಾ ತಿರುವನ್ನ ತಂದುಕೊಟ್ಟಿರೋ. ಹಾಗಾಗಿ ಈಗ ರಾಷ್ಟ್ರೀಯ ಆದಾಯದಲ್ಲಿ, ದೇಶದ ಆದಾಯದಲ್ಲಿ ಈ ಒಂದು ಮೀನು ಉತ್ಪಾದನೆಯಿಂದ ನಮ್ಮ ದೇಶಕ್ಕೆ ಒಳ್ಳೆ ಪ್ರಮಾಣದ ಒಂದು ಸಂದಾಯ ಆಗ್ತಿದೆ. ಇದಕ್ಕೆ ನೋಡಿ ಸಹಾಯ ಸಂಘಗಳು, ಮೀನುಗಾರಿಕೆಯಲ್ಲಿ ಕೂಡ ಸಹಾಯ ಸಂಘಗಳಿದೆ. ಇದು ಮೀನುಗಾರರಿಗೆ ಹೇಗೆ ಉಪಯೋಗ ಆಯ್ತು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಅವರು ಸಣ್ಣ ಪ್ರಮಾಣದ ಒಂದು ಮಾರುಕಟ್ಟೆಯಲ್ಲಿ ಏನೋ ಒಂದು ಮಾರಾಟದ ವ್ಯವಸ್ಥೆ ಮಾಡ್ಕೋಬೇಕು, ಅದಕ್ಕೆ ಸಾಲ ಸೌಲಭ್ಯ ಸಿಗ್ತಿತ್ತು. ಅದರ ಜೊತೆಗೆ ಅವರಿಗೆ ಬೇಕಾಗಿರುವಂತಹ ಮಾಹಿತಿ ಕೊರತೆಯ ಸಮಸ್ಯೆ ಏನಿತ್ತು ಅದನ್ನು ನಿವಾರಿಸಲಿಕ್ಕೆ ಹಲವಾರು ತರಬೇತಿ ಕಾರ್ಯಕ್ರಮಗಳು ಇದನ್ನು ಮಾಡಿತ್ತು.

ಚಂದ ಅರಿವು ತಾನಲ್ಲದೆ ಬೇರಿಲ್ಲ ಬಿಲೋ ಕಂದ ಅರಿವು ದೆ ಚಂದ ಬ್ರಹ್ಮಾನಂದ ಅರಿವು ದೆ ಚಂದ ಗಂಡಾಗಿ ತುಂಬ ಅರಿವುದೇ ಚಂದ, ಬ್ರಹ್ಮಾನಂದ ಅರಿವುದೇ ಚಂದ. ಜರಿಯಲು ಬೇಡಣ್ಣ ನಿನ್ನ ಮನವ ನೀನರಿತಾರೆ ನೀನೇ ಮುಕಣ್ಣ, ಮನವಾನು ಜರಿಯಲು ಬೇಡಣ್ಣ ಮನವೇ ಸದ್ಗುರು ಒಂದು ತಿಹುದು ಇಂಥ ಮನವೇ ಮಾನಸ ಪೂಜೆಯೊಳು ರಮಿಸುವುದು ಮನವ ಜರಿಯಲು ಮನವೇ ಹಠವ ಸಾಧಿಸುವುದು ಒಮ್ಮೆ ಮನವೇ ಯೋಗದ ಸಿದ್ಧಿ ಹೊಂದು ತಲಿಹುದು ಮನವೇ ಮಂತ್ರವ ಜಪಿಸುವುದು ಇಂಥ ಮನವೇ ದೈವವ ಸ್ವಾತಂತ್ರವ ಗೊಳಿಸುವುದು ಮನವೇ ಮುದ್ರೆಯ ಸಾಧಿಸುವುದು ನಿತ್ಯ ಮನವೇ ತಾರಕ ಬ್ರಹ್ಮದೊಳು ಬೇರೆಯುವುದು ಮನವೇ ಮೌನದಿ ಕೂಡಿರುವುದು ಇಂಥ ಮನವೇ ಆತ್ಮನ ನೆನೆದಾನಂದಿಸುವುದು ಮನವೇ ತತ್ವಗಳಾರಿಯುವುದು ಮತ್ತೆ ಮನವೇ ಸರ್ವೇಂದ್ರಿಯ ರಾಜನಾಗಿಹುದು ಮನವೇ ಸೂಕ್ಷ್ಮದಿ ಸೂಳಿಯುವುದು ಇಂಥ ಮನವೇ ಬ್ರಹ್ಮಾಂಡ ಪಿಂಡಾಂಡವಾಗಿಹುದು ಸಾಧಿಸುವುದು. ಖ್ಯಾತಿ ಮನವೇ ಮುಕ್ತಿಯ ರಾಜ್ಯವನ್ನು ಆಳುವುದು. ಮನವೇ